ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು, ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಈಗ ಕೇಳಿ ಮಾವಿನ ಬೆಳೆಯ ಸಮಗ್ರ ನಿರ್ವಹಣೆ ಕುರಿತು ಡಾಕ್ಟರ್ SN ಜಾಧವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು HB ರಾಮಡಗಿ. ಕೇಳುಗರೆ, ಇವತ್ತು ಮಾವಿನ ಬೆಳೆ ಹೂವನ್ನು ತುಂಬಿಕೊಂಡು ನಿಂತಿದೆ. ಮತ್ತು ಪ್ರತಿ ವರ್ಷ ಇದು ಸೀಸನ್ನೊಳಗೆ ಕೆಲವೊಂದಿಷ್ಟು ಮಾವುಗಳು ಪ್ರತಿ ವರ್ಷ ಹಣ್ಣನ್ನು ಕೊಟ್ಟರೆ ಕೆಲವೊಂದಿಷ್ಟು ಮಾವುಗಳು ಆವಾಗ ಒಂದು ವರ್ಷ ಬಿಟ್ಟು ಒಂದು ವರ್ಷ ಕೊಡಲ್ಲ, ಹೀಗೆಲ್ಲನೂ ಆಗ್ತಾ ಇರುತ್ತೆ. ಮತ್ತು ಇದೊಂದು ಅತ್ಯಂತ ಪ್ರಮುಖ ಬೆಳೆ, ಇದನ್ನು ಹಣ್ಣಿನ ರಾಜ ಅಂತೇಳಿನೂ ಕೂಡ ಕರೀತಾರೆ. ಮತ್ತು ಕೇಂದ್ರ ಸರ್ಕಾರ ಒಂದೊಂದು ಜಿಲ್ಲೆಗೆ ಪ್ರಮುಖ ಬೆಳೆ ಯಾವುದು ಅಂತೇಳಿ ಗುರುತಿಸಿದಾಗ ಧಾರವಾಡ ಜಿಲ್ಲೆಗೆ ಮಾವನ್ನು ಕೂಡ ಇಲ್ಲಿ ಪ್ರಮುಖ ಬೆಳೆ ಅಂತೇಳಿ ಅವರು ಗುರುತಿಸಿದ್ದಾರೆ. ಹಾಗಾಗಿ ಈ ಮಾವಿನ ಬೆಳೆಯನ್ನು ಹೇಗೆ ನಿರ್ವಹಿಸಬೇಕು ಅಂದರೆ, ಈ ಸೀಸನ್ದಲ್ಲಿ ಅದು ಚಳಿಗಾಲ ಬಂದಂತಹ ಸೀಸನ್ನು ಮತ್ತು ಜನವರಿ ಫೆಬ್ರವರಿ ಕೊನೆಯ ತನಕನೂ ಕೂಡ ಕೆಲವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಅದು ರೋಗ ಕೀಟಕ್ಕೆ ತುತ್ತಾಗಿ ಇಳುವರಿ ಕಡಿಮೆಯಾಗುವಂಥ ಸಂದರ್ಭ ಇರುತ್ತೆ. ಈ ನಿಟ್ಟಿನೊಳಗೆ ಇವತ್ತು ಮಾವು ಆ ಬೆಳೆಯನ್ನು ಹೇಗೆ ಸಂರಕ್ಷಿಸಬೇಕು ಮತ್ತು ಒಳ್ಳೆ ರೀತಿಯ ಕಾಯಿ ಬಿಡುವ ಹಾಗೆ ಹೆಚ್ಚಿನ ಇಳುವರಿ ಬರುವ ಹಾಗೆ ಮಾಡಬೇಕಾದ್ರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋಂಥ ನಿಟ್ಟಿನೊಳಗೆ ಇವತ್ತು ನಾವು ಡಾಕ್ಟರ್ SN ಜಾಧವ್ ಅವರನ್ನು ಮಾತಾಡಿಸ್ತಾ ಇದ್ದೀವಿ. ಇವರು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಮತ್ತು ಕೃಷಿ ವಿಸ್ತರಣಾ ಮುಂದಾಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಜಾಧವ್ ಅವರು. ನಮಸ್ಕಾರ ಸರ್. ಈ ಮಾವು ಬೆಳೆ ಈ ಕುರಿತು ಇವತ್ತು ಯಾವ ಸ್ಥಿತಿಯಲ್ಲಿದೆ, ಆ ಬೆಳೆಯ ಹೇಗೆ ಕಾಣ್ತಾ ಇದೆ ಇವತ್ತು ಸ್ವಲ್ಪ ಹೇಳ್ತೀರಾ? ಇದು ಮಾವು ಹಣ್ಣುಗಳ ರಾಜ ಎಂದೇ ನಾವು ಕರಿತಾ ಇದ್ದೀವಿ. ಇದು ನಮ್ಮ ರಾಷ್ಟ್ರೀಯ ಹಣ್ಣಿನ ಬೆಳೆನೂ ಹೌದು, ಮತ್ತು ಈ ಹಣ್ಣಿನ ಬೆಳೆಯಲ್ಲಿ ಎ ಮತ್ತು ಸಿ ಜೀವಸತ್ವ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಮತ್ತು ನಮ್ಮ ದೇಶದಲ್ಲಿ ಒಟ್ಟು ಹಣ್ಣಿನ ಉತ್ಪಾದನೆಯಲ್ಲಿ 25% ಮಾವಿನ ಹಣ್ಣಿನ ಪಾಲಿದೆ. ಮತ್ತು ಭಾರತದಿಂದ ರಫ್ತಾಗುವ ಎಲ್ಲ ಹಣ್ಣುಗಳಲ್ಲಿ ಒಟ್ಟು ರಫ್ತಿನ 40% ಮಾವಿನ ಹಣ್ಣಿಂದೇ ರಫ್ತನ್ನು ನಾವು ಮಾಡ್ತಾ ಇದ್ದೀವಿ ಹಣ್ಣಿನ ಬೆಳೆಯಲ್ಲಿ. ಈ ಬೆಳೆ ನಾವು ಲಾಭದಾಯಕವಾಗಿ ಬೆಳಿಬೇಕಂತಂದರೆ ಆಧುನಿಕ ಬೇಸಾಯ ಕ್ರಮಗಳು, ಸಮಗ್ರ ಕೀಟ ರೋಗ ನಿರ್ವಹಣೆ ಕ್ರಮಗಳನ್ನು ಅನುಸರಿಸಿದ್ರೆ ಮಾತ್ರ ಈ ಬೆಳೆಯನ್ನು ನಾವು ಚೆನ್ನಾಗಿ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಹೌದು, ನಾವು ಯಾವುದೇ ತೊಂದರೆ ಇಲ್ಲದೆ ಗಿಡದಲ್ಲಿ ಸಾಕಷ್ಟು ಕಾಯಿ ಕಟ್ಟಬೇಕಾಗಿತ್ತು ಅಂದರೂ ಕೂಡ ಆ ಬಿಟ್ಟಂಥ ಹಣ್ಣಿನೊಳಗೆ 2% ಸರಿಯಾಗಿ ಕಾಯಿ ಕಟ್ಟಿದರೆ 1000 ಕಾಯಿ ಕಟ್ಟಲಿಕ್ಕೆ ಸಾಧ್ಯ, ಮತ್ತು ಅಷ್ಟೇ ಕಟ್ಟುತ್ತದೆ ಅನ್ನೋಂಥದ್ದು ಅಲ್ವಾ? ಹೌದು, ಉಳ್ಕಿದ್ದೆಲ್ಲ ಸುಮ್ಮನೆ ಇರ್ತವು, 2% ಕಾಯಿಯನ್ನು ತಾ ಕಟ್ಕೊಳ್ಳುತ್ತೆ, ಉಳ್ಕಿದ್ದನ್ನು ಉದುರಿಸ್ಬಿಡುತ್ತೆ. ಹೌದಲ್ಲ, ಈ 2% ಕೂಡ ಅನೇಕ ಕೀಟ ರೋಗದ ಬಾಧೆ ಮತ್ತು ಜಿಗಿ ಹುಳ ಇಂಥವೆಲ್ಲನೂ ಆವರಿಸ್ಕೊಂಡು ಬೆಳೆ ಇನ್ನೂ ಸಿಕ್ಕಾಪಟ್ಟೆ ಲಾಸ್ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಈ ಮಾವಿನಲ್ಲಿ ಜಿಗಿ ಹುಳದ ಕಾಟ ಈ ಸಂದರ್ಭದೊಳಗೆ ಹೆಚ್ಚಾಗಿದೆ. ಹೌದು, ಏನಿದೆ ಜಿಗಿ ಹುಳು ಅಂದರೆ? ಈಗ ಮಾವಿನಲ್ಲಿ ಹಿಡಿದಂಥ ಹೂಗಳಲ್ಲಿ 98-99% ಹೂವು ಉದುರುವುದು ಸರ್ವೇ ಸಾಮಾನ್ಯ. ಅದೇ 1-2% ಹೂವು ಹಿಡಿತಂದರೆ ನಮಗೆ ಮಾವಿನ ಗಿಡದಲ್ಲಿ ಸಾಕಷ್ಟು ನಾವು ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. ಆದರೆ ರೈತ ಬಾಂಧವರು ಹೂವು ಉದುರಿದಾಗ ಸ್ವಲ್ಪ ಇದು ಮಾಡ್ತಾರೆ, 90% ಹೂವು ಉದುರೇ ಉದುರುತ್ತವೆ. ನೈಸರ್ಗಿಕ ಮತ್ತು ಉದುರಬೇಕು, ಉದುರುತ್ತೆ. ಯಾಕಂದ್ರೆ ಎಲ್ಲಾನು ಕಾಯಿ ಹಿಡಿದ್ರೆ ಗಿಡ ಉಳಿಯೋದಿಲ್ಲ. ಆ ಕಾರಣಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಗಿಡದ ತಾಕತ್ ಮೇಲೆ ಅಷ್ಟೊಂದು ಕಾಯಿಗಳು ಇಟ್ಟುಕೊಳ್ತವೆ. ಈ ಮಾವಿನ ಜಿಗಿ ಹುಳು ಅನ್ನೋದು ಈಗ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಮಾವಿನ ಗಿಡಗಳಲ್ಲಿ ಸಾಕಷ್ಟು ಹೂವು ಹಿಡಿದಾವೆ, ಮತ್ತು ಜಿಗಿ ಹುಳುಗಳನ್ನು ಕಾಣಿಸಿಕೊಂಡಿದ್ದಾವೆ. ಈ ಜಿಗಿ ಹುಳ ಏನು ಹಸಿರಿನಿಂದ ಕೂಡಿದ ಕಂದು ಬಣ್ಣದ ದೇಹ ಹೊಂದಿರ್ತೈತಿ, ಮತ್ತು ಹೆಣ್ಣು ಪ್ರೌಢ ಕೀಟ ಎಲೆ ಹೂಗೊಂಚಲು ಮೇಲೆ ಮೊಟ್ಟೆಗಳನ್ನ ಇಡ್ತವೆ. ಮೊಟ್ಟೆ ಇಟ್ಟ ನಂತರ ಮೊಟ್ಟೆಯಿಂದ ಬಂದಂಥ ಮರಿ ಹುಳುಗಳು ಮತ್ತು ಪ್ರೌಢ ಕೀಟಗಳು ಏನು ಮಾಡ್ತವೆ, ಎಲೆಯಿಂದ ಹೂಗೊಂಚಲಿನಿಂದ ರಸವನ್ನು ಹೀರಿ ಸ್ರವಿಸಿ ಮತ್ತು ಅದನ್ನು ಸ್ರವಿಸುವುದರಿಂದ ದ್ರವವನ್ನು ಬಿಡುವುದರಿಂದ ಎಲೆಗಳ ಮೇಲೆ ಕಪ್ಪು ಬೂಸ್ಟನ್ನು ಬೆಳೆಯುತ್ತೆ. ಈ ಕಪ್ಪು ಬೂಸ್ಟ್ ಬೆಳೆದಾಗ ಏನಾಗುತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಡ್ಡಿ ಉಂಟಾಗಿ ಬೆಳೆ ಬೆಳವಣಿಗೆ ಕುಂಠಿತ ಆಗಿ ಇದು ಇಳುವರಿ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಇದು ನಾವು ನಿರ್ವಹಣೆ ಮಾಡದೇ ಇದ್ದ ಪಕ್ಷದಲ್ಲಿ ಕಾಯಿಯ ತೂಕ ಮತ್ತು ಕಾಯಿಯ ಗಾತ್ರನೂ ಸಹ ನಾವು ಸಾಕಷ್ಟು ಕಡಿಮೆ ಕಾಣಬಹುದು. ಯಾವ ಸೀಸನ್ದೊಳಗೆ ಇದು ಹೆಚ್ಚಾಗಿ ಕಾಣುತ್ತೆ? ಹೂ ಬಂದಾಗ ಮಾತ್ರ ಅಲ್ಲ, ಹೂ ಬಂದಾಗ ಈ ಜಿಗಿ ಹುಳುವಿನ ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತೆ, ಮತ್ತೆ ಉಳಿದ ಹಂತದಲ್ಲಿ ಈ ಕೀಟದ ಬಾಧೆ ಅಷ್ಟೊಂದು ಇರೋದಿಲ್ಲ. ಹೂವ ಹಿಡುವ ಹಂತದಿಂದ ಕಾಯಿ ಕಟ್ಟುವ ತನಕ ನಾವು ಈ ಕೀಟ ನಿರ್ವಹಣೆಗೆ ಕನಿಷ್ಠ ಒಂದು 2-3 ಸಲ ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇಲ್ಲಾಂತಂದ್ರೆ ನಮಗೆ ಇದರಿಂದ ಸಾಕಷ್ಟು ಹೂವು ಉದುರಿ ಕಾಯಿ ಹಿಡಿಯುವ ಪ್ರಮಾಣವು ಸಾಕಷ್ಟು ಕಡಿಮೆ ಆಗುತ್ತೆ. ಅದು ಜಿಗಿ ಅಂದ್ರೆ ಅಂಟು ದ್ರವ್ಯ ಇರುತ್ತಲ್ಲ, ದ್ರವ್ಯ ಬರೋಕ್ಕಿಂತ ಮುಂಚೆನೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಕೀಟ ಬಂದು ಕುಂತಿದೆ. ಈಗ ಎಲೆಗಳ ಮೇಲೆ ಮಾವಿನ ಜಿಗಿ ಹುಳುಗಳು ಕಂಡು ಬರ್ತವೆ, ಅವು ಕಂಡು ಬಂದಾಗ ಅವು ಜೊಲ್ಲವನ್ನು ಸುರಿಸುವುದರಿಂದ ಎಲೆಗಳ ಮೇಲೂ ಕಪ್ಪು ಬೂಸ್ಟ್ ಬೆಳೆಯುತ್ತೆ, ಮತ್ತೆ ಗಿಡದ ಕೆಳಗಡೆನೂ ಸಹ ಸಾಕಷ್ಟು ಅಂಟು ಪದಾರ್ಥ ತೆಳಗಡೆ ಬಿದ್ದಿರುತ್ತೆ. ಇದೇ ಲಕ್ಷಣ, ಇದೇ ಲಕ್ಷಣ. ಹುಳ ನೋಡ್ಲಿಕ್ಕೆ ಕಣ್ಣಿಲೆ ಕಾಣ್ತಾವ್ ಕಾಣ್ತಾವ್ ಎಲೆಗಳ ಮೇಲೆ ಗೊಂಚಲುಗಳ ಮೇಲೆ ಸಾಕಷ್ಟು ಕಪ್ಪು ಕಪ್ಪನ ಹುಳುಗಳು ಕಂಡು ಬರ್ತವೆ. ಮುಟ್ಟಿದಾಗ ಕೈಯೆಲ್ಲ ಕಪ್ಪಾಗುತ್ತೆ, ಮತ್ತೆ ಸಾಕಷ್ಟು ಅಂಟಿರುತ್ತೆ. ಇದರ ನಿರ್ವಹಣೆ ಮಾಡ್ಬೇಕಂತಂದ್ರೆ ನಾವು ತೋಟವನ್ನು ಸ್ವಚ್ಛವಾಗಿಟ್ಕೊಂಡಿರಬೇಕು, ಮತ್ತು ಪ್ರತಿ ಎಕರೆಗೆ ಎಷ್ಟು ಶಿಫಾರಸು ಮಾಡಿದಂಥ ಅಷ್ಟು ಗಿಡಗಳು ಇದ್ದಿರಬೇಕು, ಮತ್ತು ಈ ಕೀಟದ ನಿರ್ವಹಣೆಗೆ ಹೂವು ಮೊಗ್ಗು ಮತ್ತು ಹೂ ಬಿರುವ ಟೈಮ್ನಲ್ಲಿ ಒಂದು ಅಂತರ್ವ್ಯಾಪಿ ಕೀಟನಾಶಕ ಆಗಿ ಇಮಿಡಾಕ್ಲೋರ್ಪಿಡ್ ಅನ್ನೋದು ಕೀಟನಾಶಕ ಅದು 0.5 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ತದನಂತರ 15 ದಿನದ ನಂತರ ಬಟಾಣಿ ಕಾಳಿನಷ್ಟು ಗಾತ್ರ ಇದ್ದಾಗ ನಾವು 2ನೇ ಸಿಂಪರಣೆಯನ್ನು ನಾವು ಅಸಿಫೇಟ್ ಕೀಟನಾಶಕದಿಂದ 1 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಮತ್ತು 3ನೇ ಸಿಂಪರಣೆ ಸ್ವಲ್ಪ ಗೋಲಿ ಆಕಾರದ ಕಾಯಿ ಆದಾಗ ನಾವು 3ನೇ ಸಿಂಪರಣೆಯಾಗಿ ನಾವು ಅಷ್ಟಮಾಪ್ರಿಡ್ ಅಥವಾ ಥಯೋಮಿಥಾಕ್ಸಾಮ್ ಕೀಟನಾಶಕಗಳು ಸಿಗ್ತವೆ, ಅವನ್ನು ನಾವು 0.25 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಒಟ್ಟಾರೆ ನಾವು 3 ಸಿಂಪರಣೆ ಈ ಕೀಟದ ನಿರ್ವಹಣೆ ಮಾಡಿ ಕಾಯಿ ಸ್ವಲ್ಪ ಗೋಲಿ ಆಕಾರದ ಕಾಯಿ ಆದ ಬಳಿಕ ನಾವು ಅಲ್ತನ ನಾವು ಕೀಟ ನಿರ್ವಹಣೆ ಮಾಡಿದ್ರೆ ನಾವು ಈ ಕೀಟದಿಂದ ನಾವು ಯಶಸ್ವಿಯಾಗಿ ಮುಂದೆ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಈ ಹತೋಟಿ ಕ್ರಮದಲ್ಲಿ ಅವು ಬಂದ ನಂತರ ಪ್ರಾರಂಭ ಮಾಡಬೇಕು ಅಥವಾ ಮುಂಜಾಗ್ರತವಾಗಿ ಏನಾದರೂ ವಹಿಸಿ? ಹೂವಾಡುವ ಹಂತದಲ್ಲಿ ನಮಗೆ ಕೀಟಗಳು ಕಾಣ್ತವೆ, ಆವಾಗ ನಾವು ಇದು ಅಲ್ಲದೆ ಅಂಟಿನ ಬಲೆಗಳನ್ನು ಹಾಕ್ಬೋದು. ಎಕರೆಗೆ ನೀವು 10-15 ಹಳದಿ ಅಂಟಿನ ಬಲೆ ಹಾಕೋದ್ರಿಂದ ಜಿಗಿ ಹುಳುಗಳು ಅದಕ್ಕೆ ಹತ್ಕೊಂಡು ಅದಕ್ಕೂ ನಾವು ಹತೋಟಿ ಮಾಡಬಹುದು. ಮತ್ತೆ ಆ ಟೈಮ್ನಲ್ಲಿ ಕೀಟ ಕಂಡಾಕ್ಷಣ ನಾವು 10-15 ದಿನದ ಅಂತರದಲ್ಲಿ ನಾವು 3 ಸಲ ಸಿಂಪರಣೆ ಮಾಡಿ ಈ ಕೀಟದ ಹತೋಟಿಯನ್ನು ನಾವು ಮಾಡಬೇಕಾಗುತ್ತೆ. ಈಗ ಅಂಟಿನ ಬಲೆ ಅಂದ್ರಲ್ಲ, ಅದು ಹೇಳಿ ಹೇಗೆ? ಅಂಟಿನ ಬಲೆ ನಮಗೆ ಮಾರ್ಕೆಟ್ನಲ್ಲಿ ಸಿಗ್ತವೆ, ಅವನ್ನು ನಾವು ಎಕರೆಗೆ ಒಂದು 15-20 ನಾವು ಒಂದು ಎಕರೆಯಲ್ಲಿ ಹಾಕಿದಾಗ ಆ ಹಳದಿ ಬಣ್ಣಕ್ಕೆ ಅವು ಏನು ಆಕರ್ಷಣೆಗೊಂಡು ಅಲ್ಲಿ ಅಂಟಿಗೆ ಆ ಪತ್ರಕ್ಕೆ ಅಂಟ್ಕೊಂಡು ಬಿಡ್ತವೆ. ಅಂಟ್ಕೊಂಡು ಬಿಟ್ಟು ನಾವು ಈ ಕೀಟವನ್ನು ಅಲ್ಲಿಯೂ ಸಹ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಟೈಮ್ ನೊಳಗೆ ಹಳದಿ ಡಬ್ಬಿಗಳು ಅಲ್ಲಿ ಏನ್ರ ಎಣ್ಣೆ ಸವರಿ ಅದನ್ನು ಕೂಡ ಮಾಡಿ ಹಳದಿ ಡಬ್ಬಿ ಆಗಬಹುದು, ಯಾವ್ದ್ರ ಟ್ರಾನ್ಸ್ಪರೆಂಟ್ ಶೀಟ್ ಇದ್ದಿದ್ದಕ್ಕೆ ಅದಕ್ಕೂ ನಾವು ಎಲ್ಲೋ ಇದು ಹಚ್ಚಿ ಅವನು ಇಳಬಹುದು. ಮಾರ್ಕೆಟ್ನಿಂದ ತರಬೇಕಂತೇನಿಲ್ಲ, ಈವನ್ ನಾವು ಗೊಬ್ಬರ ಚೀಲ ಇರ್ತಾವೆ ಬಿಳಿವು, ಅದಕ್ಕೂ ಸಹ ನಾವು ಯೆಲ್ಲೋ ಕಲರ್ ಪೇಂಟ್ ಮಾಡಿ ಗಮ್ ಹಟ್ಟುತನ ಮಾಡಿ ಅಂಥವು ಸಹ ನಾವು ಗೊಬ್ಬರ ಚೀಲಗಳನ್ನು ಸಹ ನಾವು ಹಚ್ಚಿ ಈ ಕೀಟವನ್ನು ಹತೋಟಿ ಮಾಡಬಹುದು. ಎಲ್ಲಿ ಗಿಡದಲ್ಲಿ ಇಡಬೇಕು? ಗಿಡದಲ್ಲಿ ಕಟ್ಟಬೇಕು. ಅಂದ್ರೆ 2-3 ಗಿಡದ ಮಧ್ಯೆ ಒಂದೊಂದು ಕಟ್ಟದೇವು ಅಂತಂದ್ರೆ ಸಾಕಷ್ಟು ಜಿಗಿ ಹುಳುಗಳು ಬಂದು ಅದಕ್ಕೆ ಅಂಟುಕೊಳ್ತವೆ, ಅದನ್ನು ಸಹ ಮಾಡಬಹುದು. ಮೀನ್ ಟೈಮ್ ನಾವು ಸಿಂಪರಣೆನೂ ಮಾಡಬೇಕಾಗತ್ತೆ. ಅಂದ್ರೆ ಹತೋಟಿ ಕ್ರಮಗಳಲ್ಲಿ ಬೇರೆ ಬೇರೆ ರೀತಿ ಇದೆ, ಎಲ್ಲವೂ ಕೂಡ ಒಂದೊಂದು ರೀತಿಯಿಂದ ಸಹಾಯ ಮಾಡ್ತವೆ. ಅಂಟು ದ್ರವ ಅಂಟು ಇದು ಹಾಕಿನೂ ಸಹ ನಾವು ಜಿಗಿ ಹುಳುಗಳನ್ನು ಹತೋಟಿ ಮಾಡಬಹುದು, ಮತ್ತೆ ಕೀಟನಾಶಕದಿಂದ ಸಹ ನಾವು ಜಿಗಿ ಹುಳುಗಳನ್ನು ಹತೋಟಿ ಮಾಡಬಹುದು. ಬೇರೆ ಬೇರೆ ವಿಧಾನಗಳಿಂದ ನಾವು ಹತೋಟಿ ಮಾಡಬಹುದು. ಇನ್ನೊಂದು ಪ್ರಮುಖ ಸಮಸ್ಯೆ ಅಂದ್ರೆ ಹಣ್ಣು ಕಾಯಿ ಬಿಟ್ಟು ಇನ್ನೇನು ಆಗುತ್ತೆ ಅಂತೇಳಿದಾಗ ನೊಣದ ಕಾಟ, ಹುಳ ಬಿದ್ದವು ಅಂತೇಳಿ ನೋಡ್ಲಿಕ್ಕೆ ಕಾಣಂಗಿಲ್ಲ, ಒಳಗೆ ಮಾತ್ರ ಹುಳ ಇರ್ತವೆ. ಹೌದು, ಇದು ಹಣ್ಣಿನ ನೊಣ ಅಂತ ಕರಿತೀವಿ ನಾವು. ಈ ಹಣ್ಣಿನ ನೊಣ ಏನು ಮಾಡುತ್ತೆ, ನಮ್ಮ ಮನೆಯ ನೊಣಕ್ಕಿಂತ ಸ್ವಲ್ಪ ಸಣ್ಣ ಗಾತ್ರದಿರುತ್ತೆ, ಮತ್ತು ಸ್ವಲ್ಪ ಕೆಂಪು ಬಣ್ಣದಿರುತ್ತೆ. ಈ ಕೀಟ ಯಾವಾಗ ಕಾಯಿ ಡ್ವಾರ್ಗಾಯ ಆಗ್ತವೆ ಆ ದ್ವಾರಗಾಯಿ ಟೈಮ್ನಲ್ಲಿ ಈ ಕೀಟ ಬಂದು ಕಾಯಿ ಚಿಪ್ಪೆ ಮೇಲೆ ಕುಂತು ಚುಚ್ಚಿ ಒಳಗಡೆ ಮೊಟ್ಟೆಗಳನ್ನು ಇಡ್ತವೆ. ಈ ಮೊಟ್ಟೆಗಳನ್ನು ಇಟ್ಟ ಮೂಲಕ ಅವು ಒಳಗಡೆ ಮರಿಯಾಗಿ ಒಳಗಡೆ ತಿರುಳನ್ನು ತಿಂದು ಸಾಕಷ್ಟು ಹಾನಿ ಮಾಡ್ತೈತಿ. ಮತ್ತು ಅದು ಅಲ್ಲದೆ ಈಗ ಬೇಗನೆ ಅವು ಬೀಳ್ತವೆ. ಯಾವ ಇನ್ಫೆಸ್ಟೆಡ್ ಹಣ್ಣು ನೊಣಕ್ಕೆ ಬಾಧಿತಗೊಂಡ ಕಾಯಿಗಳು ಬೇಗನೆ ಬೀಳ್ತವೆ. ನಾವೇನು ಪಾಡ್ ಪಾಡ್ ಅಂತ ಅಂತೀವಲ್ಲ, ಪಾಡ ಕಾಯಿಗಳು ಅವೆಲ್ಲ ಹಣ್ಣಿನ ಹುಳುಗಳ ಬಾಧೆಯಿಂದ ಬಿದ್ದಂಥ ಕಾಯಿಗಳು. ಅಂಥ ಕಾಯಿಗಳನ್ನು ನಾವು ನಾಶ ಮಾಡಬೇಕಾಗತ್ತೆ. ಈ ಕೀಟ ಸುಮಾರು 150-250 ಮೊಟ್ಟೆ ಇಡ್ತವೆ. ಮತ್ತು ಈ ಕೀಟದಿಂದ ಸಾಕಷ್ಟು ಪ್ರಮಾಣದಲ್ಲಿ ನಾವು ಹಾನಿಯನ್ನು ನಾವು ಕಾಣಬಹುದು. ಮತ್ತು ಇದಕ್ಕೆ ಯಾವುದೇ ಕೆಮಿಕಲ್ ಸಿಂಪರಣೆ ಮಾಡುವಂಥ ಕೆಮಿಕಲ್ ಇಲ್ಲ ಈ ಕೀಟದ ಹತೋಟಿಗೆ. ಅದಕ್ಕೆ ನಾವು ಹಣ್ಣಿನ ಪಲ್ಪಲ್ಲೇ ಇರುತ್ತೆ, ಒಳಗಡೆ ಇರುತ್ತೆ. ಆ ಕಾರಣಕ್ಕೆ ನಾವು ಈ ಕೀಟದ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು. ಯಾಕಂದರೆ ನಮ್ಮ ದೇಶದಿಂದ ಸಾಕಷ್ಟು ಹಣ್ಣು ರಫ್ತಾಗುವುದರಿಂದ ರಫ್ತಿನಲ್ಲಿ ಈ ಹಣ್ಣಿನ ನೊಣದ ಬಾಧೆ ಬಹಳಷ್ಟು ಇಂಪಾರ್ಟೆಂಟ್. ಆ ಕಾರಣಕ್ಕೆ ನಾವು ಈ ಕೀಟದ ನಿರ್ವಹಣೆ ಮಾಡೋದು ಬಹಳಷ್ಟು ಒಳ್ಳೆಯದು, ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ನಮ್ಮದು ಎಕ್ಸ್ಪೋರ್ಟ್ ಆಗೋದು ಬಹಳಷ್ಟು ತೊಂದರೆ ಆಗುತ್ತೆ, ಮತ್ತು ಲೋಕಲ್ ಮಾರುಕಟ್ಟೆಯಲ್ಲೂ ತೊಂದರೆ ಆಗುತ್ತೆ. ಹೌದು, ಹುಳುಕಾಯಿ ತೊಂದರೆ ಯಾರು ತಗೊಳ್ಳೋದಿಲ್ಲ. ಹಾಗಾಗಿ ಹತೋಟಿ ಹೇಗೆ? ಈ ಕೀಟದ ಹತೋಟಿಗೆ ನಾವು ಯಾವಾಗ ಕಾಯಿ ದ್ವಾರಗಾಯಿ ಆಗುತ್ತೆ ಅದಕ್ಕಿಂತ ಮುಂಚೆ ನಾವು ಈ ಹಣ್ಣಿನ ನೊಣದ ಬಲೆಗಳು ಸಿಗ್ತವೆ, ಮೋಹಕ ಬಲೆಗಳು ಸಿಗ್ತವೆ. ಮೋಹಕ ಬಲೆಗಳನ್ನು ಹಾಕ್ಬೋದು. ಅದು ಇಲ್ಲ ಅಂತಂದ್ರೆ ಮಾರ್ಕೆಟ್ನಲ್ಲಿ ಮಿಥೈಲ್ ಯೂಜನಾಲ್ ಅನ್ನೋದೊಂದು ಮೋಹಕ ದ್ರವ್ಯ ಸಿಗುತ್ತೆ. ಈ ಮೋಹಕ ದ್ರವ್ಯ ಏನ್ ಮಾಡುತ್ತೆ ಅಂತಂದ್ರೆ ಯಾವುದೇ ಕೀಟ ವಾತಾವರಣದಲ್ಲಿ ಹೆಣ್ಣು ಕೀಟ ತನ್ನ ದೇಹದಿಂದ ಒಂದು ವಾಸನೆಯನ್ನು ಹೊರಸೂಸಿದಾಗ ಗಂಡು ಕೀಟ ಬಂದು ಅದಕ್ಕೆ ಸಂಯೋಗ ಹೊಂದವೆ. ಪ್ರತಿಯೊಂದು ಕೀಟದಲ್ಲಿ ಇದು ಇದ್ದಿದ್ದೆ. ಹಾಗಾಗಿ ಈ ಕೀಟದ ಗಂಡು ಕೀಟಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಆ ಮಿಥೈಲ್ ಯೂಜನಾಲ್ ಅನ್ನೋದು ನಾವು ಪ್ರಯೋಗಾಲಯದಲ್ಲಿ ನಾವು ಕೃತಕವಾಗಿ ಅದನ್ನು ಕಂಡುಹಿಡಿದಿದ್ದಾರೆ. ಹಂತವನ್ನು ಮೋಹಕ ದ್ರವ್ಯವನ್ನು ಉಪಯೋಗಿಸಿ ನಾವು ಗಂಡು ಕೀಟಗಳನ್ನು ಆಕರ್ಷಣೆ ಮಾಡೋದರಿಂದ ಹೆಣ್ಣು ಮತ್ತು ಗಂಡು ಕೂಡದ ಹಾಗೆ ನಾವು ಬೇರ್ಪಡಿಸುವುದರಿಂದ ಮೊಟ್ಟೆ ಇಡೋದನ್ನು ನಾವು ತಪ್ಪಿಸಬಹುದು. ಇದು ಏನಾಗುತ್ತೆ, ಸಾಕಷ್ಟು ಮಾವು ಬೆಳೆಗಾರರಿಂದ ಇಂಥ ಕೀಟಗಳ ಹತೋಟಿಗೆ ನಾವು ಸಾಮೂಹಿಕವಾಗಿ ಎಲ್ಲ ರೈತರು ಕೈಗೊಂಡಾಗ ನಮಗೆ ಇದರಿಂದ ನಮಗೆ ಒಳ್ಳೆಯ ಪರಿಣಾಮ ಅಥವಾ ಒಳ್ಳೆಯ ಹತೋಟಿ ಕ್ರಮಗಳನ್ನು ನಮಗೆ ಸಿಗಲಿಕ್ಕೆ ಆಗುತ್ತೆ. ಅದಕ್ಕೆ ಈ ಮಿಥೈಲ್ ಯೂಜನಲ್ ದ್ರವ ತಗೊಂಡಾಗ ಏನು ಮಾಡಬೇಕಂದ್ರೆ ಎಕರೆಗೆ ಒಂದು 1 ಲೀಟರ್ನ ನೀರಿನ ಬಾಟ್ಲೇನು ಇರುತ್ತಲ್ಲ, ಆ ಕುತ್ತಿಗೆ ಭಾಗದಲ್ಲಿ 4 ಕಡೆ 1 ರೂಪಾಯಿ ಗಾತ್ರದ 4 ರಂಧ್ರಗಳು ತೆಗಿಬೇಕು. ಆ 4 ರಂಧ್ರ ತೆಗೆದ ನಂತರ ಮೇಲಿನ ಬೂಚಿನಿಂದ ಒಂದು ತಂತಿ ಹೋಗುವ ಹಾಗೆ ಆ ತಂತಿಯನ್ನು ಆ ರಂಧ್ರಕ್ಕೆ ಹೋಗುವಂಗೆ ಸೇರಿಸಿ ಅಲ್ಲಿ ಸ್ವಲ್ಪ ಅರಳಿ ಹಾಕಿ ಆ ಅರಳಿಯಲ್ಲಿ 1/2 ಮಿಲಿ ಮಿಥೈಲ್ ಯೂಜನಲ್ ಹಾಕಬೇಕು. ಮತ್ತು ಕೆಳಗಡೆ ಇನ್ನೊಂದು ಬುಡದಲ್ಲಿ ಇನ್ನೊಂದು ಅಳ್ಳಿಯಲ್ಲಿ ನಾವು ಈ ಕ್ಲೋರೋಪೈರಿಪಾಸನ ಕೀಟನಾಶಕವನ್ನು 1 ml ಹಾಕಿ ನಾವು ಕೆಳಗಡೆ ಇಡಬೇಕು. ಯಾಕಂದರೆ ಆ ರಂಧ್ರದಿಂದ ಎಲ್ಲ ಗಂಡು ಕೀಟಗಳು ಬಂದು ಒಳಗಡೆ ಬಂದಾಗ ಕೆಳಗಡೆ ಇದ್ದಂಥ ಕ್ಲೋರೋಪೈರಿಪಾಸ್ ಕೀಟನಾಶಕದಿಂದ ಅವು ಒಳಗಡೆ ಸತ್ತು ಒಳಗಡೆನೇ ಬೀಳ್ತವೆ. ಈ ರೀತಿ ನಾವು ಮಾಡಿದಾಗ ಈ ಹಣ್ಣು ನೊಣದ ಗಂಡು ಕೀಟಗಳನ್ನೆಲ್ಲ ಆಕರ್ಷಣೆ ಮಾಡಿ ನಾವು ಸಾಯಿಸುವುದರಿಂದ ಆ ಹೆಣ್ಣು ಕೀಟ ಮೊಟ್ಟೆ ಇಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಮತ್ತು ಈ ಕೀಟದ ಬಾಧೆಯನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಅಲ್ವಾ? ಬೇರೆ ಪದ್ಧತಿ ಇಲ್ಲ ಇಲ್ಲ ಇದರಲ್ಲಿ ಬೇರೆ ಪದ್ಧತಿ ಹಳೆ ಪದ್ಧತಿ ಇದ್ದಾವೆ. ಕೆಲವೊಂದು ಸ್ವಲ್ಪ ಬೆಲ್ಲದ ಇದು ಮಾಡಿ ಅದರಲ್ಲಿ ಡೈಮಿಥೈಟನ ಕೀಟನಾಶಕ ಅಥವಾ ಮೆಲಾಥಿಯನ್ ಕೀಟನಾಶಕ ಹಾಕಿ ಅವನ್ನು ನಾವು ಶುಗರ್ ಸೊಲ್ಯೂಷನ್ ಹಾಕಿ ಅದನ್ನು ನಾವು ಇಡುವುದರಿಂದ ಸಹ ಅಲ್ಲೂ ಸಹ ಸಾಕಷ್ಟು ಬಂದು ಅಲ್ಲಿ ಬಿದ್ದು ಸಹಿತವನ್ನೋದು ಇದೆ. ಪ್ರಮುಖವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಪೆರಮೋನ್ ಟ್ರಾಪ್ಸ್ ಅಂತ ಹೇಳಂತೀವಿ, ಮೋಹಕ ಬಲೆಗಳು ಅಂತೀವಿ, ಇದರ ಶಕ್ತಿ ಎಷ್ಟು ದಿನ ಇರುತ್ತೆ? ಇದನ್ನು ನಾವು ಮೋಹಕ ಬಲೆಗಳು 1 ತಿಂಗಳ ತನಕ ನಾವು ಇಡಬಹುದು. ಇದು ಎಸ್ಪೆಷಲಿ ಈ ಹಣ್ಣು ನೊಣದ ಮೋಹಕ ಬಲೆಗಳಲ್ಲಿ ಸಿಗುವಂಥ ಅದು ನಾವೇನು ಈ ಮಿಥೈಲ್ ಯೂಜನಾಲೇನು ಉಪಯೋಗ ಮಾಡ್ತೀವಲ್ಲ ಅದರಲ್ಲಿ ಮತ್ತೆ 15 ದಿನಕ್ಕೊಮ್ಮೆ ಮತ್ತೆ ದ್ರವ್ಯವನ್ನು ನಾವು ಸೇರಿಸಬೇಕಾಗತ್ತೆ ಆ ಅರಳಿಯಲ್ಲಿ. ಮತ್ತೆ ಕೆಳಗಿನ ಅರಳಿಯಲ್ಲಿನೂ ಸಹ ಕ್ಲೋರೋಪೈರಿಪಾಸ್ನು ನಾವು 1-2 ml ಸೇರಿಸಬೇಕಾಗತ್ತೆ. ಆ ಮಾರ್ಕೆಟ್ನಲ್ಲಿ ಸಿಗುವಂಥ ಮೋಹಕದ ಒಂದು ಬಿಲ್ಲೇ ಸಿಗುತ್ತೆ, ಆ ಬಿಲ್ಲೆ 1 ತಿಂಗಳ ತನಕ ನಡೆಯುತ್ತೆ. ನಾವು ಮಿಥೈಲ್ ಯೂಜನಲ್ಲಿ ಹಾಕಿದಾಗ ನಾವು 2 ಸಲ ಅಥವಾ 3 ಸಲ ನಾವು ಆ ಕೆಮಿಕಲನ್ನು ನಾವು ಇಂಜೆಕ್ಟ್ ಮಾಡಿ ಆ ಕೀಟಗಳನ್ನು ಆಕರ್ಷಣೆ ಮಾಡಿ ನಿರ್ವಹಿಸಬೇಕಾಗತ್ತೆ. 1 ತಿಂಗಳಾದ್ಮೇಲೆ ಮತ್ತೆ ಚೇಂಜ್ ಮಾಡಬೇಕು, 15 ದಿನ ಆದ್ಮೇಲೆ ಚೇಂಜ್ ಮಾಡಬೇಕು. ಮೋಹಕ ಬಲೆಯಲ್ಲಿ ಬಿಲ್ಲೆ ಆದರೆ 1 ತಿಂಗಳು, ನಾವು ಈ ಮಿಥೈಲ್ ಯೂಜನಲ್ಲಿ ಹಾಕಿದಾಗ 15 ದಿನಕ್ಕೊಮ್ಮೆ ನಾವು ಔಷಧನ ಚೇಂಜ್ ಮಾಡಬೇಕಾಗುತ್ತೆ. 15 ದಿನಕ್ಕೊಂದ್ಸಲ 2 ತಿಂಗಳು ಅಥವಾ 3 ತಿಂಗಳು? 2 ಸಲ ಸಾಕು, 1.5 ತಿಂಗಳು ಸಾಕು. ಯಾಕಂದ್ರೆ ಇದು ಆಲ್ರೆಡಿ ದ್ವಾರಗಾಯಿ ಇದ್ದಾಗೆ ಬರುತ್ತೆ, ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ಕಟಾವು ಬರ್ತೈತಿ. 1 ಅಥವಾ 2 ಸಲ ನಾವು ಔಷಧವನ್ನು ನಾವು ಹಾಕಬೇಕಾಗತ್ತೆ. 1 ಎಕರೆಗೆ ಎಷ್ಟು ಹಾಕಬೇಕು? ನಾವು 4-5 ಮೋಹಕ ಬಲೆಗಳು ಹಾಕಬೇಕು. ನಾವು ಇದೇನು ಬಾಟ್ಲಿಯಲ್ಲಿ ಹೇಳಿದ್ದೀವಲ್ಲ, 1 ಎಕರೆಗೆ 8 ಹಾಕಬೇಕಾಗತ್ತೆ. ಹೆಚ್ಚಿಗೆ ಹಾಕಿದ್ರೆ ಏನು ತೊಂದರೆ? ಹೆಚ್ಚಿಗೆ ಹಾಕಿದ್ರೆ ಸಾಕಷ್ಟು ನಮಗೆ ಒಳ್ಳೆಯದೇ. ಮಿನಿಮಮ್ 8 ಪ್ರತಿ ಎಕರೆಗೆ ಬಾಟಲ್ ಹಾಕಬೇಕಾಗತ್ತೆ. ಹೆಕ್ಟರ್ಗೆ ನಾವು 20 ಬಾಟಲ್ ಹೇಳ್ತಾ ಇದ್ದೀವಿ. ಹಗಲಿ ಆಕ್ಟಿವ್ ಇರ್ತಾವ, ಚಟುವಟಿಕೆಯಿಂದ ಇವು ಹಗಲಿನೇ ಆಕ್ಟಿವ್ ಇರ್ತವೆ. ಹಗಲಿ ಹೊತ್ತಿನಲ್ಲೇ ಸಹ ಸಾಕಷ್ಟು ಮೊಟ್ಟೆಗಳನ್ನ ಇಡ್ತವೆ, ರಾತ್ರಿ ಹೊತ್ತಿನಲ್ಲಿ ಅಷ್ಟೊಂದು ಇವು ಇರೋದಿಲ್ಲ. ಹಗಲತ್ತಿನಲ್ಲೇ ಬಂದು ಸಾಕಷ್ಟು ಮೋಹಕ ಬಲೆಯಲ್ಲಿ ಗಂಡು ಕೀಟಗಳನ್ನು ಆಕರ್ಷಣೆ ಮಾಡ್ತವೆ. ಈ ಮೋಹಕ ಬಲೆಗಳನ್ನು ಬೇರೆ ಬೇರೆ ಬೆಳೆಗಳಲ್ಲಿ ಹೇಳ್ತೀವಿ, ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ಮೋಹಕ ಬಲೆಗಳು ಅಥವಾ ಎಲ್ಲ ಒಂದೇನೋ ಹೇಗೆ? ಈಗ ಪ್ರತಿಯೊಂದು ಕೀಟಕ್ಕೆ ಒಂದು ಪ್ರತ್ಯೇಕವಾದ ಮೋಹಕ ದ್ರವ್ಯ ಇರುತ್ತೆ. ಈಗ ನೀವು ಹಣ್ಣಿನ ನೊಣದ ಹಾಕಿ ಬೇರೆ ಯಾವುದೇ ಕೀಟ ಬರಲ್ಲ, ಗಂಡು ನೊಣಗಳು ಮಾತ್ರ ಹಣ್ಣಿನ ನೊಣಗಳು ಬರ್ತವೆ. ನಮ್ಮ ಕೀಟ ಹತೋಟಿಯಲ್ಲಿ ಸುಮಾರಾಗಿ ಒಂದು 15-20 ಪ್ರಮುಖ ಕೀಟಗಳಿಗೆ ಮಾತ್ರ ಈ ಮೋಹಕ ದ್ರವ್ಯವನ್ನು ಕಂಡುಹಿಡಿದೀವಿ. ಎಲ್ಲಾ ಕೀಟಗಳಿಗೂ ಇಲ್ಲ, ಪ್ರಮುಖವಾಗಿ ಇರಂತ ಬಹಳಷ್ಟು ಹಾನಿ ಮಾಡುವಂತ ಕೀಟಗಳಲ್ಲಿ ಮಾತ್ರ ಈ ಮೋಹಕ ದ್ರವ್ಯವನ್ನು ಪ್ರತ್ಯೇಕ ಕೀಟಕ್ಕೆ ಗಂಡು ಕೀಟಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದೀವಿ. ಇದನ್ನೇ ನಾವು ಹೆಚ್ಚಿಗೆ ಮೋಹಕ ಬಲೆಗಳು ಹಾಕಿದಾಗ ನಾವು ಮಾಸ್ ಟ್ರ್ಯಾಪಿಂಗ್ ಅಂತ ಕರಿತೀವಿ. ಮಾಸ್ ಟ್ರ್ಯಾಪಿಂಗ್ ಅಂದ್ರೆ ನಾವು ಬೇರೆ ತೊಗರಿ ಆಗಲಿ ಕಡಲೆ ಆಗಲಿ ಬೇರೆ ಹತ್ತಿ ಆಗಲಿ ಅಂತಲ್ಲಿ ನಾವು ಎಕರೆಗೆ ನಾವು 8-10 ಹಾಕಿದಾಗ ಆವಾಗ ನಾವು ಸಿಂಪಡಣೆ ಮಾಡೋ ಅವಶ್ಯಕತೆನೆ ಇಲ್ಲ. ಎಲ್ಲಾ ಕೀಟಗಳು ಇದನ್ನು ನಾವು ಸಾಮೂಹಿಕವಾಗಿ ಎಲ್ಲ ರೀತಿ ಇದು ಒಂದು ಆಂದೋಲನ ಮಾಡಿದ್ರೆ ಒಂದು ಒಳ್ಳೆಯ ಹತೋಟಿ ಪರಿಣಾಮ ಆಗುತ್ತೆ. ಇದನ್ನೇ ಕಂಟಿನ್ಯೂಸ್ ಆಗಿ 2-3 ನಾವು ಇದೇ ರೀತಿ ಮಾಡಿದೆವು ಅಂದ್ರೆ ಆ ಕೀಟದ ಸಂತತಿನೇ ನಾವು ತಡೆ ಹಿಡಿಯಬಹುದಾಗಿದೆ, ಬಹಳಷ್ಟು ಕಡಿಮೆ ಮಟ್ಟಕ್ಕೆ ತರಬಹುದು. ಹಾಗಾಗಿ ಯಾರು ಈ ರೀತಿ ಮಾವನ್ನು ಬೆಳೀತಾ ಇದ್ದಾರೆ, ಎಲ್ಲ ರೈತರು ಸೇರಿಕೊಂಡು ಸಾಮೂಹಿಕವಾಗಿ ಮಾಡಿದರೆ ಮತ್ತೆ ಅದು ಕಡಿಮೆ ಖರ್ಚಿಂದು ಅನ್ಸುತ್ತೆ. ಹೌದು, ಕಡಿಮೆ ಖರ್ಚಿಂದು. ಇನ್ನೊಂದು, ಇಷ್ಟೆಲ್ಲ ಕೀಟಗಳನ್ನು ನಾವು ನಿರ್ವಹಣೆ ಮಾಡ್ತೀವಿ, ಅದ್ರ ಜೊತೆಗೆ ಈಗ ಮಳೆಗಾಲ ಇಲ್ಲ, ಮಳೆ ಬರಲ್ಲ, ನಾವು ನೀರಾವರಿ ವ್ಯವಸ್ಥೆ ಸ್ವಲ್ಪ ಮಟ್ಟಿಗಿದೆ ಅಂದರೂ ಕೂಡ ಈಗ ಹೂ ಬಿಟ್ಟಿದೆ, ಕಾಯಿ ಕಸ್ತಾ ಇದೆ, ಹಣ್ಣಾಗುತ್ತೆ, ಈ ಸಂದರ್ಭದೊಳಗೆ ನೀರಿನ ನಿರ್ವಹಣೆ ಎಲ್ಲ ಹೇಗೆ ಮಾಡೋದು? ಈಗ ಹೂ ಬಿಟ್ಟ ನಂತರ ಕಾಯಿ ಕಟ್ಟುವ ಹಂತದಲ್ಲಿ ನಾವು 15 ಎರಡು ಸಲ ನೀರು ಕೊಟ್ಟರೆ ಕಾಯಿ ಗಾತ್ರ ದೊಡ್ಡದಾಗುತ್ತೆ, ಮತ್ತೆ ನಾವು ಚೆನ್ನಾಗಿ ಇಳುವರಿ ಪಡೆಯಬಹುದು. ಕಾಯಿ ಕಚ್ಚಿದ ನಂತರ ನಾವು 15 ಎರಡು ಸಲ ನಾವು ನೀರು ಕೊಟ್ಟರೆ ನಾವು ಇಳುವರಿ ಹೆಚ್ಚಿಗೆ ಮತ್ತೆ ಕಾಯಿ ಗಾತ್ರ ನಾವು ದೊಡ್ಡದನ್ನು ನಾವು ಪಡಿಬಹುದು. ಅದು ಹನಿ ನೀರಾವರಿ ಆಗಲಿ, ಹಾಯಿ ನೀರಾವರಿ ಆಗಲಿ, ಯಾವುದೇ ನೀರಾವರಿ ಎರಡು ನೀರು ಕೊಟ್ಟರೆ ಸಾಕು. ಮತ್ತೆ ತಂಪು ಸರಿಯಾಗಿ ಹಿಡ್ಕೋಬೇಕಾಗಿತ್ತು ಅಂದರೆ ಅಲ್ಲಿ ನೀರು ಕೊಟ್ಟಲ್ಲಿ ಮುಚ್ಚಿಗೆ ಹಾಕೋದ್ರಿಂದ ತಂಪು ಬಹಳ ದಿನ ಇರುತ್ತೆ, ಹಂಗೇನು ಅನುಕೂಲ ಆಗೋದು? ಎರಡು ಸಲ ನೀರು ಕಾಯಿ ಕಟ್ಟೋ ಟೈಮ್ನಲ್ಲಿ ಎರಡು ಸಲ ನಾವು ನೀರು ಕೊಟ್ಟರೆ ಕಾಯಿ ಗಾತ್ರ ಅದು ಚೆನ್ನಾಗಿ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಈ ಮಾವಿನ ಗಿಡದಲ್ಲಿ ಎಸ್ಪೆಷಲಿ ಈ ಹೂ ಬಿಡೋಕ್ಕಿಂತ ಮುಂಚೆ ಒಂದು 2 ನೀರು ಹೊಟ್ಟೆ ಇರಬಾರ್ದು. ಓ, ನೀರು ಕೊಟ್ಟರೆ ಅಂತಂದರೆ ಹೂ ಆಡುವ ಟೈಮ್ ಮುಂದೆ ಹೋಗುತ್ತೆ. ಅದಕ್ಕೆ ಇಲ್ಲಿ ನೀರು ಏನು ಇಂಪಾರ್ಟೆಂಟ್ ಅಂದರೆ ಹೂ ಹಿಡಿದ ನಂತರ ಕಾಯಿ ಕಟ್ಟುವ ಸಮಯದಲ್ಲಿ ನಾವು ಒಂದೆರಡು ನೀರು ಕೊಡಬೇಕು. ಅಕಸ್ಮಾತ್ ಈಗ ನವೆಂಬರ್ ತಿಂಗಳಲ್ಲಿ ಏನಾದರೂ ಮಳೆ ಬಂದಿತ್ತು ಅಂತಂದರೆ ನಾವು ಜನವರಿ ತನಕ ನಾವು ಹೂ ಕಾಣ್ತಾ ಇದ್ದಿದ್ದಿಲ್ಲ. ಯಾವುದೇ ಬೆಳೆಯಲ್ಲಿ ಹೂ ಹೆಚ್ಚಿಗೆ ಬರಬೇಕಂದ್ರೆ ಭೂಮಿಯಲ್ಲಿ ತೇವಾಂಶದ ಒಟ್ಟೆ ತೇವಾಂಶ ಕೊರತೆ ಆಗಬೇಕು. ಅಂದಾಗ ಮಾತ್ರ ಬೆಳೆಯಲ್ಲಿ ಸಾಕಷ್ಟು ನಾವು ಹೂವನ್ನು ಕಾಣಬಹುದು. ಈ ಸಲ ನಾವು ಸಾಕಷ್ಟು ಹೂ ಕಂಡಿದ್ದೀವಿ, ಯಾಕಂದ್ರೆ 15 ನವೆಂಬರ್ನಲ್ಲಿ ಮಳೆ ಇಲ್ಲ, ಡಿಸೆಂಬರ್ನಲ್ಲಿ ಮಳೆ ಇಲ್ಲ, ಹೀಗಾಗಿ ನಮಗೆ ಸಂಪತ್ತು ಬರುತ್ತವಾಗ ನಾವು ಹೂವನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅದಕ್ಕೊಂಥರ ಸಂಕಟ ಆಗುತ್ತೆ, ತನ್ನ ಸಂತಾನಾಭಿವೃದ್ಧಿ ಉಳಿಸ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಹೂ ಜಾಸ್ತಿ ಬಿಡುತ್ತೆ ಅಲ್ವಾ? ಅನೇಕ ಬೆಳೆಗಳಲ್ಲಿ ಈ ಗುಣವನ್ನ ನಾವು ಕಾಣಬಹುದು. ಮತ್ತೆ ಕಾಯಿ ಉದುರಲ್ದಂಗೆ ನೋಡ್ಕೋಬೇಕು, ಇದು ಇಷ್ಟೆಲ್ಲ ಹೂ ಬಿಡುತ್ತೆ ಅಂದ್ರೆ ಅದರಲ್ಲಿ ಕೆಲವೇ ಕೆಲವೊಂದಿಷ್ಟು ಶೇಕಡಾವಾರು ಕಾಯಿ ಕಸ್ತವು, ಹಣ್ಣಾಗ್ತವು, ಆದರೂ ಹೂ ಕಾಯಿ ಉದುರಬಾರ್ದು, ಹೂ ಉದುರಬಾರ್ದು, ಒಂದು ಹಂತದವರೆಗೆ ನಮಗೆ ಬೇಕೇ ಬೇಕು ಅಂತೇಳಿ ಅಂದಾಗ ಏನು ಮಾಡ್ಬೋದು? ಈಗ ನಾವು ಕಾಯಿ ಕಟ್ಟಿದ ನಂತರ ಈ ಬಟಾಣಿ ಕಾಯಿ ಗಾತ್ರದಲ್ಲಿದ್ದಾಗ ನಾವು ಕೀಟ ಅಥವಾ ರೋಗಗಳಿಗೆ ಒಂದನೇ ಸಿಂಪರಣೆ ಮಾಡಿ ಎರಡನೇ ಸಿಂಪರಣೆ ಮಾಡುವಾಗ ಬಟಾಣಿ ಕಾಳಿನಷ್ಟು ಗಾತ್ರದಲ್ಲಿ ಕಾಯಿಗಳಿದ್ದಾಗ ನಾವು ಒಂದು ಪ್ಲಾನಫಿಕ್ಸ್ ಅಂತಕ್ಕೆ ಒಂದು ಔಷಧ, ಆ ಔಷಧವನ್ನು ಅದೇ ನ್ಯೂಟ್ರಿಯಂಟ್ ಇಲ್ಲ ಪ್ಲಾನಫಿಕ್ಸ್ ಅದು ಗ್ರೋತ್ ರೆಗ್ಯುಲೇಟರ್ ಅಂತಕ್ಕೆ ಅದನ್ನು ನಾವು ಸಿಂಪರಣೆ ಮಾಡಿದಾಗ ಅದರ ಪ್ರಮಾಣ ಬಹಳಷ್ಟು ಕಡಿಮೆ, 0.25 ಒಂದು ಲೀಟರ್ ನೀರಿಗೆ, ಅಂತಂದರೆ 4 ನೀರಿಗೆ 1 ಅಷ್ಟೇ ಹಾಕಬೇಕಾಗತ್ತೆ. ಒಂದು ಟ್ಯಾಂಕಿಗೆ 16 ಟ್ಯಾಂಕಿಗೆ 4 ಹಾಕಿ ನಾವು ಬೇರೆ ಕೀಟನಾಶಕ ಅಥವಾ ಶಿಲೀಂದ್ರನಾಶಕದ ಜೊತೆ ಸೇರಿಸಿ ನಾವು ಎರಡನೇ ಸಿಂಪರಣೆ ಮಾಡುವಾಗ ನಾವು ಹಾಕಿ ಸಿಂಪರಣೆ ಮಾಡಿದ್ರೆ ಈ ಕಾಯಿ ಹಿಡಿಯುವಿಕೆ ಪ್ರಮಾಣ ಹೆಚ್ಚಿಗಾಗತ್ತೆ, ಉದುರುವ ಪ್ರಮಾಣವನ್ನು ನಾವು ಕಡಿಮೆ ಆಗುತ್ತೆ. ಮತ್ತೆ ಮ್ಯಾಂಗೋ ಸ್ಪೆಷಲ್ ಏನೋ ಒಂದು ಅದಕ್ಕಾಗಿ ಔಷಧ, ಮ್ಯಾಂಗೋ ಸ್ಪೆಷಲ್ ಅದನ್ನು ಸಹ ಕಾಯಿ ಹೂವಾಡು ಅದನ್ನು 2 ನಾವು ಸಿಂಪರಣೆ ಮಾಡಬೇಕಾಗತ್ತೆ, 5 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಹೂವಾಡು ಕಾಯಿ ಕಟ್ಟುವ ಸಮಯದಲ್ಲಿ ಮತ್ತೆ 15 ಬಿಟ್ಟು ಇನ್ನೂ ಒಂದು ಬಟಾಣಿ ಕಾಯಿ ಅಥವಾ ಗೋಲಿ ಹಂತದಲ್ಲಿರುವಂಥ ಕಾಯಿ ಬಿಡುವ ಸಮಯದಲ್ಲಿ ನಾವು ಈ ಮ್ಯಾಂಗೋ ಸ್ಪೆಷಲ್ ಸಿಂಪರಣೆ ಮಾಡೋದ್ರಿಂದ ಆ ಕಾಯಿಯ ಗುಣಮಟ್ಟ ನಾವು ಹೆಚ್ಚಿಗೆ ಮಾಡ್ಬೋದು ಮತ್ತು ತೂಕ ಹೆಚ್ಚಿಗೆ ತರಿಸ್ಬೋದಾಗಿದೆ. ಮತ್ತು ಮಾವು 1 ಕಾಯಿ ಬಿಡುತ್ತೆ, ಇನ್ನೊಂದು ವರ್ಷ ಬಿಡಲ್ಲ, ಆಲ್ಟರ್ನೇಟಿವ್ ಇಯರ್ ಅಂತ ಹೇಳ್ತೀವಿ, ಇದನ್ನು ಹೋಗಲಾಡಿಸ್ಲಿಕ್ಕೆ ಪ್ರತಿ ವರ್ಷ ನಮಗೆ ಹಣ್ಣು ಬರುವಂಗೆ ಮಾಡಬೇಕು, ಕಾಯಿ ಕಟ್ಟುವಂಗೆ ಮಾಡಬೇಕು ಅಂತೇಳಂದರೆ ನಿರ್ವಹಣೆಯಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡ್ರೆ ಸಾಧ್ಯತೆ ಇದೆಯಾ? ಈ ಮಾವಿನಲ್ಲಿ ಸಾಕಷ್ಟು ತಳಿಗಳು 2 ವರ್ಷಕ್ಕೊಮ್ಮೆ ಹೆಚ್ಚಿನ ಹೇರಳವಾಗಿ ಹಣ್ಣನ್ನು ಕೊಡುವಂಥ ಒಂದು ಆ ಗುಣಧರ್ಮ ಇರೋಂಥದ್ದೇ. 1 ವರ್ಷ ಸ್ವಲ್ಪ ಪ್ರಮಾಣದ ಹಣ್ಣುಗಳನ್ನು ಕೊಡ್ತವೆ, 2ನೇ ವರ್ಷ ಸಾಕಷ್ಟು ಇಳುವರಿನ ಕೊಡ್ತವೆ. ಇದನ್ನು ನಾವು ಹೋಗಲಾಡಿಸ್ಲಿಕ್ಕೆ ಪ್ರತಿ ವರ್ಷ ನಾವು ಹಣ್ಣನ್ನು ಪಡಿಬೇಕಂತಂದರೆ ಒಂದು ನಾವು 3 ತಿಂಗಳ ಮುಂಚೆ, ಈಗ ಸುಮಾರಾಗಿ ನಾವು ಡಿಸೆಂಬರ್ನಲ್ಲಿ ಹೂ ಬಿಡ್ತೈತೆ ಅಂದರೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಒಂದು ಔಷಧ ಸಿಗುತ್ತೆ, ಪ್ಯಾಕ್ಲೋಬ್ಯೂಟ್ರೋಜಾಲ್ ಅನ್ನೋದಕ್ಕೆ, ಇದು ಒಂದು ತಡೆವರ್ಧಕ. ಇದನ್ನು ನಾವು 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅಂದರೆ 10 ಲೀಟರ್ ನೀರಿಗೆ 5 ಮಿಲಿ ಹಾಕಿ ನಾವು ಆ ದ್ರಾವಣವನ್ನು ಗಿಡದ ಒಂದು ಬಡ್ಡಿ ಬಿಟ್ಟು 1.5 ಅಡಿ ಸುತ್ತಲೂ ನಾವು ಹಾಕೋದ್ರಿಂದ ನಾವು ಪ್ರತಿ ವರ್ಷ ನಾವು ಕಾಯಿ ಹಿಡಿಯುವಂಗೆ ನಾವು ಮಾಡ್ಕೋಬಹುದು. ಇನ್ನು ಬೂದಿ ರೋಗದ ಕಾಟ ಏನು ಕಂಡು ಬರ್ಬೋದ? ಈಗ ಬೂದಿ ರೋಗದ ಕಾಟ ಕಂಡು ಬಂದಿದೆ. ಈಗ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಜಿಗಿಹುಳ ಮತ್ತು ಬೂದಿ ರೋಗ ಎರಡೂ ಸೈಮಲ್ಟೇನಿಯಸ್ಲಿ ಆಗಿ ಬರೋದ್ರಿಂದ ಸಾಕಷ್ಟು ರೈತರು ಏನು ಮಾಡ್ತಾರೆ, ಬೂದಿ ರೋಗ ಮತ್ತು ಜಿಗಿಹುಳ ನಿರ್ವಹಕ್ಕೆ ಎರಡೂ ಒಂದು ಶಿಲೀಂಧ್ರನಾಶಕ ಮತ್ತು ಒಂದು ಅಂತರ್ವ್ಯಾಪಿ ಕೀಟನಾಶಕ ಸೇರಿಸಿನೇ ಸ್ಪ್ರೇ ಮಾಡ್ತಾರೆ. ಈ ಬೂದಿ ರೋಗ ಅನ್ನೋದು ಒಂದು ವೈಡಿಯಂ ಮ್ಯಾಂಜಿಫೇರಾ ಒಂದು ಶಿಲೀಂಧ್ರದಿಂದ ಬರ್ತೈತಿ. ಇದು ಬಿಳಿ ಮತ್ತು ಬೂದಿ ಬಣ್ಣದ ಶಿಲೀಂಧ್ರ ಬೆಳವಣಿಗೆ ಎಲೆ ಮತ್ತು ದೇಟಿನ ಮೇಲೆ ಮತ್ತು ಹೂಗಳ ಮೇಲೆ ಬೆಳ್ಳಗೆ ಕಂಡು ಬರ್ತೈತಿ ಬೂದಿ ಹಂಗೆ. ಮತ್ತು ಇದು ರೋಗ ಹೆಚ್ಚಾಯ್ತು ಅಂತಂದ್ರೆ ಎಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತೈತಿ, ನಂತರ ಹೂವು ಕಂದು ಬಣ್ಣಕ್ಕೆ ತಿರುಗಿ ಎಲ್ಲ ಒಣಗಾಕ ಶುರು ಮಾಡ್ತವೆ. ಮತ್ತು ಸಣ್ಣ ಕಾಯಿಗಳಿಗೆ ಈ ರೋಗ ತಗಲ್ತಂತಂದ್ರೆ ಹಳದಿ ಬಣ್ಣಕ್ಕೆ ತಿರುಗಿ ಅವು ಎಲ್ಲ ಉದುರಾಕ ಶುರು ಮಾಡ್ತಾವೆ. ಈ ಬೂದಿ ರೋಗ ಮತ್ತು ಜಿಗಿಹುಳ ಈ ಮಾವಿಗೆ ಒಂದು ಕಂಟಕ. ಇವೆರಡನ್ನು ನಾವು ಅದಕ್ಕೆ ಹೂ ಬಿಡೋಕ್ಕಿಂತ ಮುಂಚೆ ಮೊಗ್ಗು ಮತ್ತು ಹೂ ಇದ್ದ ಟೈಮ್ನಲ್ಲಿ ಸಣ್ಣ ಕಾಯಿ ಇದ್ದ ಹಂತದಲ್ಲಿ ನಾವು 10-15 ದಿನ ಅಂತರದಲ್ಲಿ ಎರಡು ಕೀಟ ಮತ್ತು ರೋಗದ ನಿರ್ವಹಣೆಗೆ ನಾವು 3 ಸಿಂಪರಣೆ ಕಂಪಲ್ಸರಿ ನಾವು ಮಾಡಲೇಬೇಕಾಗತ್ತೆ. ಮುಂಜಾಗ್ರತೆ ಹೂವು ಬಂತಂತಂದರೆ ಕಂಡೇ ಬರ್ತಾಯಿವು, ಸ್ವಲ್ಪ ಆರ್ದ್ರತೆ ಸ್ವಲ್ಪ ಏನು ಬಿಸಿಲು ಹೆಚ್ಚಾಯ್ತು ಅಂದ್ರೂ ಈ ರೋಗಗಳು ಮತ್ತು ಕೀಟಗಳು ಕಂಡು ಬರ್ತವೆ. ಜಿಬ್ಬು ರೋಗ ಇದಕ್ಕೆ ನಾವು ಬೂದಿ ರೋಗಕ್ಕೆ ನಾವು 3 ಶಿಲೀಂಧ್ರನಾಶಕ ಸಿಂಪರಣೆ ಮಾಡಬೇಕಾಗತ್ತೆ. 1 ಕಾರ್ಬೆಂಡೇಜಿಯಮ್, ಅದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ತದನಂತರ 1-3 ಗ್ರಾಮ್ ನೀರಿನಲ್ಲಿ ಕರಗುವ ಗಂಧಕ, ಅದನ್ನು ನಾವು ಸಿಂಪರಣೆ ಮಾಡ್ಬೋದು. ಇನ್ನೂ 1 ಹೆಕ್ಸಾಕೊನಾಜಲ್ ಅಂತ ಇದೆ, ಅದನ್ನು 1 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅಥವಾ ಪ್ರೋಪಿಕೊನಾಜಲ್ 1 ಮಿಲಿ ಪ್ರತಿ ಲೀಟರ್ ನೀರಿಗೆ. ಇದನ್ನು ಸಹ ಆ ಜಿಗಿ ಹುಳು ಮತ್ತು ಬೂದಿ ರೋಗಕ್ಕೆ ಹೂ ಬಿಡುವ ಹಂತದಲ್ಲಿ ಒಂದು ಕಾಯಿ ಕಚ್ಚುವ ಹಂತದಲ್ಲಿ ಒಂದು ಬಟಾಣಿ ಕಾಯಿ ಹಿಡಿಯುವಂಥ ಕಾಳಿನ ಗಾತ್ರದಲ್ಲಿದ್ದಾಗ ನಾವು 3 ಸಲ 2 ಕೂಡಿ ಸಿಂಪರಣೆ ಮಾಡಿದಾಗ ಈ ಬೂದಿ ರೋಗ ಮತ್ತು ಜಿಗಿ ಹುಳುಗಳನ್ನು ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಡಾಕ್ಟರ್ ಜಾಧವ್ ಅವರೇ, ಈಗ ಮಂಜು ಬೀಳುವಂಥ ಸಂದರ್ಭ, ಮಂಜು ಬಿದ್ದಾಗ ಏನಾದರೂ ಕ್ರಮಗಳನ್ನು ಇಲ್ಲಿ ಜರುಗಿಸ್ಲಿಕ್ಕೆ ಸಾಧ್ಯನೋ ಮಾಡಲೇಬೇಕಾ ಏನು ಅಂತ? ಈ ಮಂಜು ಬಿದ್ದ ಟೈಮ್ನಲ್ಲಿ ಸಾಕಷ್ಟು ಹೂವು ಮತ್ತು ಸಣ್ಣ ಸಣ್ಣ ಕಾಯಿಗಳು ಉದುರುವುದು ಸರ್ವೇ ಸಾಮಾನ್ಯ. ರೈತ ಬಾಂಧವರು ಮಂಜು ಬಿದ್ದ ದಿವಸ ಈ DITNM-45 ಅಂತಂದಕ್ಕೆ ಶಿಲೀಂಧ್ರನಾಶಕ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಿದ್ದೇ ಆದರೆ ಅದು ಇವನ್ 8-10 ದಿನ ಮಂಜು ಬಿದ್ದರೂ ಕಾಯಿ ಹಿಡಿದುಕೊಳ್ಳುವಂಥ ಶಕ್ತಿ ಶಿಲೀಂಧ್ರನಾಶಕ ಕಾಯಿಗಳಿಗೆ ಕೊಡುತ್ತೈತಿ. ಅದನ್ನು ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಮಂಜು ಬಿದ್ದ ದಿವಸನೇ ನಾವು ಮ್ಯಾಂಕೋ ಜಬ್ಬು ಅಥವಾ DITNM-45 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಹಾಗಾಗಿ ದಿನಾನು ಮಂಜು ಬಿದ್ದರೆ ಏನು ಸಮಸ್ಯೆ ಇಲ್ಲ, ಒಂದ್ಸಲ ಸಿಂಪರಣೆ ಮಾಡಿದ್ರೆ ಅದು 8-10 ದಿನದವರೆಗೆ ಅದು ಕಾಪಾಡ್ಕೊಳ್ತೈತಿ. ಆಮೇಲೆ ಮತ್ತೆ ಮಾಡಬೇಕು, ಮತ್ತೆ ಏನಾದರೂ ಬಂತು ಅಂತಂದರೆ ಇನ್ನೊಂದ್ಸಲ ಸಿಂಪರಣೆ ಮಾಡೋದು. 2 ಸಲ ಸಿಂಪರಣೆ ಮಾಡಿದ್ರೆ ಸಾಕು. ಕಾಯಿ ಬಲಿತು ದೊಡ್ಡದಾಯ್ತು ಅಂದರೆ ಅದು ಸಮಸ್ಯೆ ಆಗೋದಿಲ್ಲ. ಸಣ್ಣ ಕಾಯಿಗಳಿದ್ದಾಗ ಹೂಗಳು ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಉದುರುವುದು ಜಾಸ್ತಿ. ಅಂಥ ಟೈಮ್ನಲ್ಲಿ ನಾವು ಈ DITNM-45 ಅನ್ನೋದು ಶಿಲೀಂಧ್ರನಾಶಕವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಒಳ್ಳೆಯದು ಡಾಕ್ಟರ್ SN ಜಾಧವ್ ಅವರೇ. ಈ ಮಾವಿನೊಳಗೆ ಇನ್ನೂ ಹೇಳೋ ವಿಷಯಗಳು ಬೇಕಾದಷ್ಟು ಇರ್ತವೆ, ಆದರೆ ಈ ಸಂದರ್ಭದೊಳಗೆ ಏನು ಮಾಡ್ಬೋದು, ಯಾವ್ಯಾವ ಕೀಟ ಬರ್ಬೋದು, ಯಾವ್ಯಾವ ರೋಗ ಬರ್ಬೋದು, ಮತ್ತು ಅವುಗಳನ್ನು ಹೇಗೆ ನಿರ್ವಹಿಸಬೇಕು, ಎಂಥ ಕೀಟಗಳು ಬರ್ತವೆ, ಕೀಟಗಳನ್ನು ನಿಯಂತ್ರಿಸುವ ವಿಧಾನ ಏನು, ಈ ಎಲ್ಲ ವಿಷಯವನ್ನು ಮಾತಾಡಿದ್ವಿ. ಮುಂದಿನ ದಿನಗಳಲ್ಲಿ ಈ ತೋಟವನ್ನು ಹೇಗೆ ನಿರ್ವಹಿಸಬೇಕು, ಯಾವಾಗ ಪ್ರೂನಿಂಗ್ ಮಾಡಬೇಕು, ಮತ್ತು ಎಲೆಗಳನ್ನು ಉದುರುವಿದ್ದು ಏನು ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ಮುಂದಿನ ಸಾರಿ ಮಾತಾಡೋಣಂತೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಾವಿನ ಬೆಳೆಯ ಸಮಗ್ರ ನಿರ್ವಹಣೆ ಕುರಿತು ಡಾಕ್ಟರ್ SN ಜಾಧವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಒನಹಳ್ಳಿಯ ಗಂಗವ್ವ ಗಡಿಗೆಪ್ಪ ಅನಣ್ಣವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಕಲಬುರಗಿ ಶರಣರ ಹನ್ನೊಂದ ಕಡಲ ಚಿಕಡಿ ಶರ ಕಲಬುರಗಿ ಶರಣರ ಹನ್ನೊಂದ ಕಡಲ ಚಿಕಡಿ ಶರ ಹನ್ನೊಂದ ಕಡಲ ಕಡಿಸಿರು ತೆಗಿನ ಕಟಿಗೆ ಅಪ್ಪ ಶರಣರ ತೇರಿಗೆ ಕಲಬುರಗಿ ಶರಣರಪ್ಪ ಶರಣರ ತೇರಿಗೆ ಕಲಬುರಗಿ ಶರಣರಪ್ಪ ಶರಣರ ತೇರಿಗೆ ಇಪ್ಪತ್ತೊಂದರ ಸದ ತುಪ್ಪುಂಡ ತೆಗಿನ ಕಟಿಗೆ ಇಪ್ಪತ್ತ ಕಡಲ ಚಿಕಟಿ ಶರ ಕಲಬುರಗಿ ಶರಣರ ಇಪ್ಪತ್ತ ಕಡಲ ಚಿಕಟಿ ಶರ ಕಲಬುರಗಿ ಶರಣರ ಇಪ್ಪತ್ತ ಕಡಲ ಚಿಕಡಿ ಶರ ಜಾಲಿ ಗಿಡದ ಬುಡಕ ಜಾಡಿಸಿ ಜಮಖಾನ ಹಾಸಿ ಅಲ್ಲಿ ಶರಣರ ಶಿವ ಪೂಜೆ ಕಲಬುರಗಿ ಶರಣರ ಅಲ್ಲಿ ಶರಣರ ಶಿವ ಪೂಜೆ ಕಲಬುರಗಿ ಶರಣರ ಅಲ್ಲಿ ಶರಣರ ಶಿವ ಪೂಜೆ ಅಲ್ಲಿ ನೀ ಶರಣರ ಶಿವ ಪೂಜೆ ಮಾಡುವತ್ತಿಗೆ ಜಾಲಿಯ ಹೂವ ಬಳ ಬಳ ಕಲಬುರಗಿ ಶರಣರ ಜಾಲಿಯ ಹೂವ ಬಳ ಬಳ ಕಲಬುರಗಿ ಶರಣರ ಜಾಲಿಯ ಹೂವ ಬಳ ಬಳ ಬನ್ನಿ ಗಿಡದ ಬುಡಕ ಜಾಡಿಸಿ ಕಂಬಳಿ ಹಾಸಿ ಅಲ್ಲಿ ಶರಣರ ಶಿವ ಪೂಜೆ ಕಲಬುರಗಿ ಶರಣರ ಅಲ್ಲಿ ಶರಣರ ಶಿವ ಪೂಜೆ ಕಲಬುರಗಿ ಶರಣರ ಅಲ್ಲಿ ಶರಣರ ಶಿವ ಪೂಜೆ ಅಲ್ಲಿ ನೀ ಶರಣರ ಶಿವ ಪೂಜೆ ಮಾಡುವತ್ತಿಗೆ ಬನ್ನಿ ಪತೋರಿ ಬಳ ಬಳ ಕಲಬುರಗಿ ಶರಣರ ಬನ್ನಿ ಪತೋರಿ ಬಳ ಬಳ ಕಲಬುರಗಿ ಶರಣರ ಬನ್ನಿ ಪತೋರಿ ಬಳ ಬಳ ಹಾಲ ಮಾರುವ ಓಣಿ ಮೊಸರ ಮಾರುವ ಓಣಿ ಹಾರೂರ ಓಣಿ ಒನ್ನಳ್ಳೆ ಕಲಬುರಗಿ ಶರಣರ ಹಾರೂರ ಓಣಿ ಒನ್ನಳ್ಳೆ ಕಲಬುರಗಿ ಶರಣ ಕಲಬುರಗಿ ಶರಣರ ಹುಟ್ಟಿದ ಮಕ್ಕಳ ಒಂದತ್ತ ಕಲಬುರಗಿ ಶರಣರ ಹುಟ್ಟಿದ ಮಕ್ಕಳ ಒಂದತ್ತ ಹಾಲ ಮಾರುವ ಓಣಿ ಮೊಸರ ಮಾರುವ ಓಣಿ ಒಕ್ಕಲಗ್ಯಾರೋಣಿ ಒನ್ನಳ್ಳೆ ಕಲಬುರಗಿ ಶರಣರ ಒಕ್ಕಲಗ್ಯಾರೋಣಿ ಒನ್ನಳ್ಳೆ ಕಲಬುರಗಿ ಶರಣರ ಒಕ್ಕಲಗ್ಯಾರೋ ಕಲಬುರಗಿ ಶರಣರ ಆಡು ಮಕ್ಕಳ ಒಂದತ್ತ ಕಲಬುರಗಿ ಶರಣರ ಆಡು ಮಕ್ಕಳ ಒಂದತ್ತ ಸಜ್ಜಕ ಹೋಳಿಗೆ ಮಾಡಿ ಸಂಜಿಕಿ ನಿನ್ನಾಯ ಹೇಳಿ ಸಂಜಿಕಿ ನನ್ನ ಮನೆಗೆ ಭಿನ್ನಾಯ ಕಲಬುರಗಿ ಶರಣರ ಸಂಜಿಕಿ ನನ್ನ ಮನೆಗೆ ಭಿನ್ನಾಯ ಕಲಬುರಗಿ ಶರಣರ ಸಂಜಿಕಿ ನನ್ನ ಮನೆಗೆ ಭಿನ್ನಾಯ ಇಲ್ಲಿಗೆ ಹರ ಹರ ಇಲ್ಲಿಗೆ ಶಿವ ಶಿವ ಇಲ್ಲಿಗೆ ಶರಣರ ಪದ ಮುಗದ ಕಲಬುರಗಿ ಶರಣರ ಇಲ್ಲಿಗೆ ಶರಣರ ಪದ ಮುಗದ ಕಲಬುರಗಿ ಶರಣರ ಇಲ್ಲಿಗೆ ಶರಣರ ಪದ ಮುಗದ ಪುರಂದಾಸ ಸಣ್ಣ ಮನೆಗೆ ಈಶ್ವರನಾಥ ಭಿಕ್ಷಕ ಹೊಂದ ಪುರಂದಾಸ ಸಣ್ಣ ಮನೆಗೆ ಈಶ್ವರನಾಥ ಭಿಕ್ಷಕ ಬಂದ ಭಿಕ್ಷ ಮಾಡಮ್ಮ ತಾಯಿ ಮಗನ್ ಮುಂಜಿ ಹರಕತಾಗಿ ಸಾದರೆ ನವ್ವ ಇವರು ಸಾದರೆ ಸಾದರೆ ನವ್ವ ಇವರು ಎಲ್ಲಿಂದ ಬರಬೇಕು ಹೇಳರಿ ಸ್ವಾಮಿ, ಏ ಮುಕ್ತಿ ತೂಗಂಡು ಬೇಡೆ ನಂಜೆ ಸಾಗಸರಯ್ಯ ಸಾದರೆ ನವ್ವ ಇವರು ಸಾದರ ಸಾದರೆ ನವ್ವ ಇವರು ಸಾದರ ಈ ಮುಕ್ತಿ ತೂಗಂಡು ಬೇಡಿದಷ್ಟು